ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTDC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1-800-120-4049 ಕರೆ ಮಾಡಿ. ಆತ್ಮೀಯ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ರೈತರೇ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಕೇಳಿ, ಮ್ಯೂರಿಯಲ್ ಮೀನು ಕೃಷಿಯ ಬಗ್ಗೆ ವಿಜಯಪುರದ ಭೂತನಾಳ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೊಂದಿಗೆ ಮಾತುಕತೆಯನ್ನು ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸೋಮಶೇಖರ ಸರುಳಿ ಅವರು. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮೀನು ಕೃಷಿಯ ಬಗ್ಗೆ ವಿಶೇಷವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಇವತ್ತು ನಾವು ವಿಜಯಪುರದ ಭೂತನಾಳ ಟ್ಯಾಂಕ್ನ ಹತ್ತಿರ ಇರುವಂತಹ ಮೀನುಗಾರಿಕಾ ಸಂಶೋಧನಾ ಮತ್ತ ಮಾಹಿತಿ ಕೇಂದ್ರದೊಳಗೆ ಇದ್ದೀವಿ. ಈ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ವಿಜಯಕುಮಾರ್ ಅವರು ನಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನ ಇವತ್ತು ವ್ಯಕ್ತ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಹೊಸ ಏನು ತಂತ್ರಜ್ಞಾನ ಇದೆ ಮೀನು ಕೃಷಿಯೊಳಗೆ, ಅವನ್ನು ಕೂಡ ನಾವು ಇವತ್ತಿನ ದಿವಸ ಮಾಹಿತಿ ಮಾಡಿಕೊಳ್ಳೋಣ. ಅದರ ಜೊತೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಕೂಡ ವಿಶೇಷವಾದಂತಹ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇಂತಹ ಯೋಜನೆಗಳನ್ನು ನಾವು ಅಳವಡಿಸಿಕೊಂಡು ಮೀನು ಕೃಷಿಯನ್ನು ಮಾಡಿ ಅದರೊಳಗೆ ಅಭಿವೃದ್ಧಿ ಸಾಧಿಸುವಂತಹ ಕೆಲಸವನ್ನ ಮಾಡಬಹುದಾಗಿದೆ. ಮೊದಲಿಗೆ ನಾವು ಒಂದು ವಿಶೇಷ ತಳಿಯ ಮೀನಿನ ಕೃಷಿಯ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಳ್ಳೋಣ. ಅದನ್ನ ಮ್ಯೂರಲ್ ಅನ್ನುವಂತಹ ಒಂದು ಮೀನು ತಳಿ, ಬಹಳ ಅದ್ಭುತವಾದಂತಹ ಒಂದು ತಳಿ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮ್ಯೂರಲ್ ಮೀನು ಕೃಷಿಯ ಬಗ್ಗೆ ಇವತ್ತು ಮೊದಲಿಗೆ ನಾವು ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯವನ್ನ ನಮ್ಮ ಜೊತೆಗೆ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರು ಹಂಚಿಕೊಳ್ತಾ ಇದ್ದಾರೆ. ಡಾಕ್ಟರ್ ವಿಜಯಕುಮಾರ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಆಕಾಶವಾಣಿಯ ಎಲ್ಲಾ ಶ್ರೋತೃಗಳಿಗೂ ಮತ್ತು ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಈ ಮ್ಯೂರಲ್ ಅನ್ನುವಂತಹ ಮೀನಿನ ಬಗ್ಗೆ ಮತ್ತ ಈ ಮೀನಿನ ಕೃಷಿಯ ಬಗ್ಗೆ ಏನು ವಿಶೇಷತೆ ಇದೆ? ನಮ್ಮ ವಿಶೇಷವಾಗಿ ನಮ್ಮ ಯುವ ರೈತರು ಯಾರು ಮೀನು ಕೃಷಿಯನ್ನ ಈಗ ತಗೋಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದಾರೆ, ಅವರಿಗೆ ಈ ಕೃಷಿಯ ಬಗ್ಗೆ ತಾವೇನು ಹೇಳ್ತಾ ಇದ್ದೀರಿ? ಕೊಳಗಳಲ್ಲಿ ಮ್ಯೂರಲ್ ಮೀನು ಕೃಷಿ ಇದೊಂದು ವಿಭಿನ್ನವಾದ ಒಂದು ಹೊಸ ತಂತ್ರಜ್ಞಾನವನ್ನು ಹೊಂದಿರುವಂತಹ ಒಂದು ಕೃಷಿ. ಈ ಒಂದು ಕೃಷಿಯಲ್ಲಿ ಅತ್ಯಂತ ಹೆಚ್ಚು ಲಾಭದಾಯಕವಾಗಿದೆ. ಈ ಲಾಭದಾಯಕವನ್ನ ಯಾವ ರೀತಿ ಪಡೆಯಬಹುದು, ಮತ್ತೆ ಇತರೆ ಮೀನುಗಳಾದಂತಹ ಭಾರತೀಯ ಗೆಂಡೆ ಮೀನುಗಳಾದಂತಹ ಕಟ್ಲಾ, ರೋಹು, ಬ್ರಿಗಾಲ್, ಕಾಮನ್ ಕಾರ್ಪ್ ಇವೆಲ್ಲವನ್ನಕ್ಕೂ ಮಿಗಿಲಾಗಿ ಮ್ಯೂರಲ್ ಮೀನುಗಳಿಗೆ ವಾಣಿಜ್ಯ ಬೆಲೆಯನ್ನ ಅತ್ಯಂತ ಹೆಚ್ಚು ಬೆಲೆಯನ್ನ ಹೊಂದಿರುವಂತಹ ಮೀನು. ಈ ಒಂದು ಕೃಷಿಯನ್ನು ಯಾವ ರೀತಿ ಮಾಡಬಹುದು, ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಈ ಒಂದು ಕೃಷಿಯನ್ನು ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲೇ ಸಂಕ್ಷಿಪ್ತವಾಗಿ ಒಂದು ಪರಿಚಯವನ್ನು ಮಾಡ್ತೇನೆ. ಯಾಕೆಂದ್ರೆ ಯಾವುದೇ ಒಂದು ಘಟಕವನ್ನ ಅಥವಾ ಒಂದು ಯೋಜನೆಯನ್ನ ನೀವು ಪ್ರಾರಂಭಿಸಬೇಕಾದ್ರೆ ಅದರ ಒಂದು ಪೂರ್ವಭಾವವನ್ನ ನಾವು ತಿಳಿದುಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕೊಳಗಳಲ್ಲಿ ಮ್ಯೂರಲ್ ಮೀನು ಕೃಷಿ, ಇದು ಕೊಳಗಳಲ್ಲೂ ಮಾಡಬಹುದು, ಬಯೋಫ್ಲಾಕ್ಗಳಲ್ಲೂ ಮಾಡಬಹುದು, ಹಾಗೂ ಇತರ ವ್ಯವಸ್ಥೆಗಳಲ್ಲೂ ಸಹ ನಾವು ಮಾಡಬಹುದು. ಈಗ ನಾವು ಕೊಳಗಳಲ್ಲಿ ಯಾವ ರೀತಿ ಮ್ಯೂರಲ್ ಮೀನುಗಳನ್ನ ಕೃಷಿಯನ್ನು ಕೈಗೊಳ್ಳಬಹುದು ಅನ್ನೋದನ್ನ ನೋಡೋಣ. ಆ ನಿಟ್ಟಿನಲ್ಲಿ ಮ್ಯೂರಲ್ ಅಂದ್ರೆ ಇದು ಹಾವು ಮೀನು ಅಥವಾ ಸ್ನೇಕ್ ಹೆಡೆಡ್ ಫಿಶ್ ಅಂತ ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೇವೆ. ಇದು ಸಿಹಿ ನೀರಿನ ಒಂದು ಜಲಕೃಷಿ, ಆರ್ಥಿಕಾಭಿವೃದ್ಧಿ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳೋದ್ರಲ್ಲಿ ಇದೊಂದು ಮ್ಯೂರಲ್ ಮೀನು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಒಂದು ಚನ್ನಿಡೆ ಎನ್ನುವ ಒಂದು ಕುಟುಂಬಕ್ಕೆ ಸೇರಿದೆ. ಹಾವಿನ ತಲೆಯನ್ನು ಹೊಂದಿರುವುದರಿಂದ ಇದನ್ನ ಹಾವು ಮೀನು ಅಥವಾ ಹಾವಿನ ತಲೆಯ ಮೀನು ಅಂತಲೂ ಸಹ ಕರೀತಾ ಇದ್ದಾರೆ. ಈ ಮ್ಯೂರಲ್ ಮೀನು ತಳಿ ಸ್ಥಳೀಯವಾಗಿರುವಂತಹ ಅಂದರೆ ವಾತಾವರಣದಲ್ಲಿರುವಂತಹ ಗಾಳಿಗಳನ್ನು ಉಸಿರಾಟದ ಮೂಲಕ ತೆಗೆದುಕೊಳ್ಳುತ್ತೆ. ಈ ಒಂದು ಉಸಿರಾಟವನ್ನು ಮಾಡೋದ್ರಿಂದ ಇದು ಕರೆ ಕರಗಿದ ಆಮ್ಲಜನಕದ ಜೊತೆಗೆ ಗಾಳಿಯಲ್ಲಿರುವಂತಹ ಅಥವಾ ವಾತಾವರಣದಲ್ಲಿರುವಂತಹ ಆಮ್ಲಜನಕವನ್ನು ತೆಗೆದುಕೊಂಡು ಉಸಿರಾಟ ಮಾಡಿ ಜೀವಿಸುವುದರಿಂದ ಇದು ಏರ್ ಬ್ರೀತಿಂಗ್ ಫಿಶ್ ಅಥವಾ ಗಾಳಿಯಲ್ಲಿ ಉಸಿರಾಡುವ ಮೀನುಗಳು ಅಂತಲೂ ಕರೀತಾ ಇದ್ದೇವೆ. ಸೊ ಮುರಲ್ ಮೀನುಗಳು ದೇಹ ರಚನೆ ಯಾವ ರೀತಿ ಇರುತ್ತೆ ಅಂದ್ರೆ ತಿಳಿ ಕಪ್ಪು ಬಣ್ಣಕ್ಕೆ ಅಥವಾ ಪಟ್ಟೆ ಪಟ್ಟೆ ಇರುವಂತಹದ್ದು, ಗಾಢ ಕಂದು ಅಂದ್ರೆ ಡಾರ್ಕ್ ಬ್ಲ್ಯಾಕ್ ಇರುವಂತದ್ದು ಅಥವಾ ಸ್ಲೈಟ್ ಬ್ರೌನಿಶ್ ಕಲರ್ ಇರುತ್ತೆ. ಇದು ಇದು ಭಾರತೀಯದಲ್ಲಿ ಭಾರತದ ಎಲ್ಲಾ ವಾತಾವರಣಕ್ಕೂ ಮತ್ತು ಎಲ್ಲಾ ಪ್ರದೇಶಗಳಲ್ಲೂ ಸಹ ಇದೊಂದು ಹೊಂದಿಕೊಂಡಿರುತ್ತೆ. ಇದನ್ನು ಈ ಒಂದು ಮುರಲ್ ಅಥವಾ ಮುರಲ್ ಮೀನುಗಳನ್ನು ತೆಲಂಗಾಣದ ರಾಜ್ಯದ ಮೀನು ಅಂತ ಕರೀತಾರೆ. ನಮ್ಮ ಕರ್ನಾಟಕದ ಮೀನುಗಳಲ್ಲಿ ಕರ್ನಾಟಕ ರಾಜ್ಯದ ಮೀನು ಯಾವುದು ಅಂದ್ರೆ ನಾವು ಪಂಟಿಯಸ್ ಕರ್ನಾಟಿಕಸ್ ಅಂತ ಹೇಳ್ತೀವಿ. ಹಾಗೆ ತೆಲಂಗಾಣದಲ್ಲಿ ಮುರಲ್ ಅನ್ನೋದು ರಾಜ್ಯದ ಆ ಒಂದು ರಾಜ್ಯದ ಮೀನಾಗಿರುತ್ತೆ. ಮತ್ತೆ ಇತರೆ ರಾಜ್ಯಗಳಾದಂತಹ ಆಂಧ್ರಪ್ರದೇಶ ಆಗಿರ್ಬೋದು, ತಮಿಳುನಾಡು, ಪಂಜಾಬ್, ಹರಿಯಾಣ, ಬಿಹಾರ ಮತ್ತೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಈಶಾನ್ಯ ಪ್ರದೇಶ ಎಲ್ಲಾ ವಾತಾವರಣಗಳಿಗೂ ಸಹ ಈ ಮುರಲ್ ಮೀನುಗಳು ಆದಾಯವನ್ನು ತಂದುಕೊಡುವ ಮೂಲಕ ಮತ್ತು ಬೆಳವಣಿಗೆಯನ್ನು ಮಾಡಬಹುದು ಅನ್ನುವಂತ ಈಗಾಗಲೇ ನಮಗೆ ಅಂಕಿಅಂಶಗಳಿಂದ ತಿಳಿದಿದೆ. ಈ ಒಂದು ಮೀನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೇ ಅದರಲ್ಲಿ ಅತ್ಯಂತ ಹೆಚ್ಚು ನಮ್ಮ ರೈತರಿಗೆ ಲಾಭದಾಯಕ ಆಗುತ್ತೆ ಅನ್ನುವ ಒಂದು ಭರವಸೆಯೊಂದಿಗೆ ಈ ಒಂದು ಮೀನಿಗೆ ಬಹಳ ಬೇಡಿಕೆನೂ ಸಹ ಇದೆ. ಮಾರುಕಟ್ಟೆಯಲ್ಲಿ ಅಧಿಕವಾದಂತಹ ದರಕ್ಕೆ ಮಾರಾಟ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಒಂದು 400-500 ಸಹ ಈ ಒಂದು ಮೀನು ಮಾರಾಟ ಆಗಿದೆ. ಮತ್ತೆ ನೆರೆಯ ರಾಜ್ಯಗಳಾದಂತಹ ಆಂಧ್ರಪ್ರದೇಶ ಮತ್ತೆ ತೆಲಂಗಾಣದಲ್ಲಿ ಇದಕ್ಕೆ 600-800 ರೂಪಾಯಿವರೆಗೂ ಇದು ಒಂದು ಮಾರಾಟ ಆಗ್ತಾ ಇದೆ. ಭಾರತದಲ್ಲಿ ಮುರಲ್ ಪ್ರಮುಖ ತಳಿ ಅಂದ್ರೆ ಮುರಲ್ ಚೆನ್ನ ಸ್ಟ್ರೇಟಸ್ ಅಂತ ನಾವು ಕರಿತೇವೆ, ವೈಜ್ಞಾನಿಕವಾದ ಅಂತಹ ಹೆಸರು. ಹಾಗೆ ದೊಡ್ಡ ಹಾವಿನ ತಲೆ ಮುರಲ್ ಅಥವಾ ಚೆನ್ನ ಮುರಲೆಸ್ ಅನ್ನುವಂಥದ್ದು, ಮತ್ತೆ ಮಚ್ಚೆಯುಳ್ಳ ಹಾವಿನ ತಲೆ ಅಂತದ್ದು ಚೆನ್ನ ಪಂಚಾಟೆಸ್ ಅನ್ನೋದೊಂದು ಮುರಲ್ ಮೀನು ಕೃಷಿ ತಂತ್ರಜ್ಞಾನವನ್ನ ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ. ಈ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನವನ್ನು ರೈತ ಬಾಂಧವರು ಅಳವಡಿಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಮೀನುಗಾರಿಕೆಯನ್ನು ತೊಡಗಿಸಿಕೊಂಡದ್ದೇ. ಆದ್ರಲ್ಲಿ ನಮ್ಮ ಮುರಲ್ ಮೀನುಗಳನ್ನ ಒಂದು ಸಾಕಾಣಿಕೆಯನ್ನ ಅತ್ಯಂತ ವೇಗವಾಗಿ ಬೆಳೆದು ಮತ್ತೆ ರೈತರು ಹೆಚ್ಚು ಲಾಭವನ್ನು ಪಡೆಯಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹಾಗೆ ಭಾರತದಲ್ಲಿ ಯಾವ್ಯಾವ ತಳಿಗಳಿದೆ ಈ ಮುರಲ್ ಮೀನುಗಳಲ್ಲಿ, ಮತ್ತೆ ಯಾವ್ಯಾವ ಹೆಸರಿನಿಂದ ಇದನ್ನ ಕರಿತೇರಿ ಅನ್ನೋದಾದ್ರೆ, ಮುರೈ ಅನ್ನೋದು ಹಿಂದಿಯಲ್ಲಿ ಹೇಳ್ತೀವಿ, ಮತ್ತೆ ಕೊರ ಮೀನು ಅಥವಾ ಕೊರಮಟ್ಟ ಅನ್ನೋದು ತೆಲುಗುಲ್ಲಿ, ವೈರಲ್ ಮೀನು ತಮಿಳಿನಲ್ಲಿ, ಕೊರವಾ ಒಂಟಿನ್ ವರಲ್ ಮಲಯಾಳಂನಲ್ಲಿ ಹೇಳ್ತಾರೆ, ಚೆಂಗೆ ಶೋಲ್ ಅನ್ನೋ ಬಂಗಾಳಿಯಲ್ಲಿ ಹೇಳ್ತಾರೆ, ಮರಲ್ ಅನ್ನೋದನ್ನ ಮರಾಠಿಯಲ್ಲಿ ಹೇಳ್ತಾರೆ, ಹಾಲ್ ಅನ್ನೋದು ಅಸ್ಸಾಮಿ ರಾಜ್ಯದ ಒಂದು ಅಸ್ಸಾಮಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾರೆ, ಕೊರವಾ ಕೊರಮ ಕೊರಚ ಅನ್ನೋದು ಕರ್ನಾಟಕದಲ್ಲಿ ಆ ಒಂದು ಮೀನಿಗೆ ಹೆಸರು ಇದೆ, ಲೋಕಲ್ ಆಗಿ ಕರೆಯೋದು. ಹಾಗೆ ಗಂಧೀಶ ಅನ್ನೋದು ಒರಿಸ್ಸಾದಲ್ಲಿ ಈ ಒಂದು ಸ್ಥಳೀಯವಾಗಿ ಕರೆಯುವಂತಹ ಮೀನಿನ ಹೆಸರುಗಳು ಈ ಒಂದು ಮುರಲ್ ಅನ್ನ. ಹಾಗೆ ಮುರಲ್ ಮೀನು ತಳಿಯ ಗುಣಲಕ್ಷಣಗಳೇನು, ಯಾವ ರೀತಿ ಯಾವ ಒಂದು ಈ ಒಂದು ಮೀನಿನ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಅಂದ್ರೆ, ಭಾರತದಲ್ಲಿ ಮುರಲ್ ಮೀನುಗಳನ್ನ ಹೆಚ್ಚು ಬೆಲೆಗೆ ಮಾರಾಟ ಮಾಡಬಹುದು ಒಂದು, ಮತ್ತು ಜೀವಂತವಾಗೂ ಸಹ ಈ ಒಂದು ಮೀನುಗಳನ್ನ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾಗಾಣಿಕೆಯನ್ನ ಮಾಡಬಹುದು. ಇದರಿಂದ ಹೆಚ್ಚು ಮೀನು ಗ್ರಾಹಕರನ್ನ ಅಥವಾ ತಿನ್ನುವ ಗ್ರಾಹಕರನ್ನ ನಾವು ಸೆಳೆಯಬಹುದು. ಮತ್ತೆ ತಾಜಾತನವನ್ನು ನೀಡೋದರಿಂದ ಹೆಚ್ಚು ಹೆಚ್ಚು ಈ ಮುರಲ್ ಮೀನುಗಳನ್ನ ಆಯ್ಕೆ ಮಾಡಿಕೊಳ್ಳೋದರಲ್ಲಿ ಗ್ರಾಹಕರು ಮುಂದಾಗಿದ್ದಾರೆ. ಮತ್ತೆ ಮೀನು ಇದರಿಂದ ಇನ್ನಿನ್ನು ಗುಣಲಕ್ಷಣಗಳು ಏನು ಅಂದ್ರೆ, ಮುರಲ್ಲದ್ದು ಸಣ್ಣ ಪ್ರಮಾಣದಲ್ಲೂ ಸಹ ಇದನ್ನು ಮಾಡಬಹುದು. ತಮ್ಮ ಹಿತ್ತಲ ಪ್ರದೇಶದಲ್ಲಿ ಒಂದು ಸ್ವಲ್ಪ 10x10 ಅಥವಾ 20x20 ಈ ತರ ಏನಾದ್ರು ಜಾಗಗಳು ಇತ್ತು ಅಂದ್ರೂ ಸಹ ಅದರಲ್ಲಿ ನಮಗೆ ಎಷ್ಟು ಬೇಕು ಒಂದು 100, 200 ಅಥವಾ 50 ನಾವು ಸಾಕಾಣಿಕೆಯನ್ನು ಮಾಡಬಹುದು. ಇದು ದಿನ ಬಳಕೆಗೆ ಅಥವಾ ನಮ್ಮ ಸ್ಥಳೀಯ ಬಳಕೆಗೂ ಸಹ ನಾವು ಮಾಡಿಕೊಳ್ಬಹುದು. ಇದಕ್ಕೆ ಹೆಚ್ಚಿಗೆ ಲೇಬರ್ ಓರಿಯೆಂಟೆಡ್ ಯಾವುದು ಇರೋದಿಲ್ಲ. ಹಾಗೆ ಇದನ್ನ ಮೌಲ್ಯವರ್ಧಿತವಾಗಿ ಉತ್ಪನ್ನಗಳನ್ನು ಸಹ ಮಾಡಬಹುದು. ಅದರಲ್ಲಿ ಫಿಲೆಟ್ಸ್ಗಳನ್ನು ಮಾಡಬಹುದು, ಉಪ್ಪಿನಕಾಯಿ ಮಾಡಬಹುದು, ಮುರಲ್ ಉಪ್ಪಿನಕಾಯಿ, ಮತ್ತೆ ಸಾಂಬಾರ್ ಪದಗಳನ್ನು ಮಾಡಿ ತಿನ್ಬಹುದು, ಫ್ರೈಗಳನ್ನು ಮಾಡಬಹುದು, ಸ್ಟಿಕ್ ಮೀನಿನ ಮುರಲ್ ಸ್ಟಿಕ್ಸ್ ಅಂತ ಹೇಳ್ತೀವಿ, ಈಗ ಕಡ್ಡಿ ಈಗ ಫಿಂಗರ್ ಚಿಪ್ಸ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇದನ್ನು ಸಹ ನಾವು ಇನ್ನು ಹಲವಾರು ಸುಮಾರು ಒಂದು 20-30 ವೆರೈಟಿವರೆಗೂ ನಾವು ಈ ಮೌಲ್ಯಾಧಾರಿತ ಉತ್ಪನ್ನಗಳಾಗಿ ಈ ಮುರಲ್ ಮೀನುಗಳಿಂದ ನಾವು ಪಡೆಯಬಹುದು. ಹಾಗೆ ಮುರಲ್ ಮೀನುಗಳು ಹಾವಿನ ತಲೆ ಪಟ್ಟೆಯನ್ನು ಹೋಲುವುದರಿಂದ ಮತ್ತು ಪಟ್ಟೆ ಇರೋದರಿಂದ ಮತ್ತು ಕಂದು ಬಣ್ಣ ಮತ್ತು ಸಿಮೆಂಟ್ ಕಲರ್ ಅಂದರೆ ಗ್ರೇ ಕಲರ್ ಇರೋದರಿಂದ ಹಾಗೂ ಕಪ್ಪು ಬಣ್ಣಕ್ಕೆ ಹೊಂದಿರೋದ್ರಿಂದ ಇದು ಹೆಚ್ಚು ಆಕರ್ಷಣೆಯಾಗಿರುತ್ತೆ ಹಾಗೂ ಇದಕ್ಕೆ ಮೀಸೆ ಇರೋದರಿಂದ ನೀಳಾಕಾರವಾಗಿ ಬೆಳೆಯೋದ್ರಿಂದ ಅತ್ಯಂತ ಹೆಚ್ಚು ಪ್ರೋಟೀನ್ ಇರೋದರಿಂದ ಸಾಮಾನ್ಯವಾಗಿ ಈ ಮೀನುಗಳಿಗೆ ಪ್ರೋಟೀನ್ ಜಾಸ್ತಿ ಇರೋದರಿಂದ ಹೆಚ್ಚು ವ್ಯಾಲ್ಯೂಗಳಿದೆ ಅಂದರೆ ಕಮರ್ಷಿಯಲ್ ಆಗಿ ನಾವು ಹೆಚ್ಚು ರೇಟನ್ನು ಹೊಂದಿರುವಂತಹ ಮೀನು. ಮತ್ತು ಈ ಒಂದು ಮೀನುಗಳನ್ನು ಯಾವ ರೀತಿ ನಾವು ಸಾಕಾಣಿಕೆ ಮಾಡಬೇಕು, ಸಾಕಾಣಿಕೆ ಮಾಡಬೇಕಾದಂತಹ ಕೊಳ ಯಾವ ರೀತಿ ವಿನ್ಯಾಸವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ನೋಡೋದಾದರೆ ಉತ್ತಮ ಗುಣಮಟ್ಟದ ನೀರು ದೊರೆಯುವ ಜಾಗದಲ್ಲಿ ನಾವು ಈ ಒಂದು ಕೆರೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಅದರಲ್ಲಿ 1.5 meters ಅಂದರೆ 4-5 feet ನೀರು ನಿಲ್ಲುವಂತಹ ಆಳ ಹೊಂದಿರಬೇಕು. ಹಾಗೆ ರೆಕ್ಟ್ಯಾಂಗುಲರ್ ಆಯತಾಕಾರವಾಗಿ ಇದ್ದಷ್ಟು ಕೊಳಗಳು ಒಳ್ಳೆಯದು. ಯಾಕೆ ಅಂದರೆ ಹಾರ್ವೆಸ್ಟ್ ಮಾಡಬೇಕಾದಾಗ ನಾವು ಕೊಯ್ಲಿಗೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಆಯತಾಕಾರದ ಒಂದು ಕೊಳ ಬಹಳ ಉಪಯುಕ್ತವಾಗುತ್ತದೆ. ಒಂದು ಇನ್ಕ್ಲೈನ್ ಆಗಿರಬೇಕು, ಒಂದು ಕಡೆ ಎಲ್ಲ ನೀರು ಬಂದು ಹಾರ್ವೆಸ್ಟ್ ಟೈಮ್ನಲ್ಲಿ ಒಂದು ಕಡೆ ಬಂದು ಶೇಖರಣೆ ಮಾಡುವಂಗೆ ಒಂದು ಇಳಿಜಾರು ಕೊಳಗಳನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಹಾಗೆ ಇದನ್ನ ಪಾಲಿಥಿನ್ ಲೈನಿಂಗ್ನೂ ಸಹ ಅಳವಡಿಸಿಕೊಂಡು ಸಹ ನಾವು ಈ ಒಂದು ಮುರಲ್ ಕೃಷಿಯನ್ನು ಮಾಡಬಹುದು. ಬಿತ್ತನೆ ಮಾಡಬೇಕಾದ್ರೆ ಸುಮಾರು 5-8 centimeters ಉದ್ದದ ಮೀನು ಮರಿಗಳನ್ನೇ ಬಿತ್ತನೆ ಮಾಡಬೇಕಾಗುತ್ತೆ. ನೀರು ತುಂಬಿದ ಮೇಲೆ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಕೊಳಗಳ ಸಿದ್ಧತೆಯನ್ನು ಮಾಡಿಕೊಂಡ ನಂತರ 5-8 centimeters ಉದ್ದದ ಮುರಲ್ ಮೀನುಗಳನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಸುಮಾರು 80-90% ಇಳುವರಿಯನ್ನು ಪಡಿಬಹುದು ಯಾವಾಗ ನಾವು 5-8 centimeters ಮೀನು ಮರಿಗಳನ್ನು ಬಿತ್ತನೆ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರ. ಹಾಗೆ ಇದರದ್ದು ನಿರೀಕ್ಷಿತ ಬೆಳವಣಿಗೆ ಅವಧಿ ಎಷ್ಟಿರುತ್ತೆ ಅಂದರೆ 8-10 ತಿಂಗಳವರೆಗೂ ಈ ಒಂದು ಮುರಲ್ ಮೀನುಗಳನ್ನು ಬೆಳವಣಿಗೆಯನ್ನು ಮಾಡಬೇಕಾಗುತ್ತೆ. ಆವಾಗ ಸುಮಾರು 700-900 ಅಥವಾ 1 kilovರೆಗೂ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಸೊ 1 kiloಗೆ ಸುಮಾರು ಏನಿಲ್ಲ ಅಂದ್ರೂ 500-600 rupees ನಾವು ಮಾಡಬಹುದು. ಒಂದು ಕೊಳಕ್ಕೆ ಸರಾಸರಿ ನಾವು 10,000-15,000 ಬಿತ್ತನೆಯನ್ನು ಮಾಡಬಹುದು. ಇದಕ್ಕೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಸುಮಾರು 6,000-8,000 ಬಿತ್ತನೆ ಮಾಡಬಹುದು. ಆದರೆ ಅಧಿಕ ಪ್ರಮಾಣದಲ್ಲಿ ಅಂದರೆ ಅತ್ಯಂತ ಹೆಚ್ಚಿನ ಸಾಂದ್ರತೆಯಲ್ಲಿ ಬಿತ್ತನೆ ಮಾಡೋದ್ರಿಂದ ಅದಕ್ಕೆ ಆದಂತಹ ಬೇರೆ ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳನ್ನು ನಾವು ಅನುಸರಿಸಿದ್ದೇ ಆದರಲ್ಲಿ ಹೆಚ್ಚಿನ ಪ್ರಮಾಣದ ಹೆಚ್ಚಿನ ಸಾಂದ್ರತೆಯ ಮೀನುಮರಿಗಳನ್ನು ಬಿತ್ತನೆ ಮಾಡಬಹುದು. ಹಾಗೆ ಇದರದ್ದು ಉಷ್ಣಾಂಶ ಅಥವಾ ನೀರಿನ ತಾಪಮಾನ ಯಾವ ಥರ ಇರಬೇಕು, ಉಷ್ಣಾಂಶ ಯಾವ ಥರ ಇರಬೇಕು, ನಮ್ಮ ಈ ಕಡೆ ಬಿಜಾಪುರ ಅಥವಾ ಉತ್ತರ ಕರ್ನಾಟಕಕ್ಕೆ ಈ ಮುರಲ್ ಮೀನುಗಳನ್ನು ಸಾಕಾಣಿಕೆ ಮಾಡಬಹುದು ಅಂತ ನೋಡೋದಾದ್ರೆ ಮೀನಿನ ಉಷ್ಣಾಂಶ ಎಲ್ಲಾ ಒಂದು ಪ್ರದೇಶಕ್ಕೂ ಈ ಒಂದು ಮುರಲ್ ಮೀನುಗಳು ಅಡ್ಜಸ್ಟ್ ಮಾಡ್ಕೊಳ್ತಾ ಇರ್ತವೆ. ಆ ಬೆಳವಣಿಗೆಗೆ ಉತ್ತಮ ಬೆಳವಣಿಗೆಯನ್ನು ಅದು ನಮ್ಮ ಒಂದು ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ಹೊಂದಿದೆ. ಇದರಲ್ಲಿ ನಮಗೆ ಇದರ ಜೊತೆಗೆ ಕೃತಕ ಆಹಾರದ ಒಂದು ನಾವು ನೀಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಉಷ್ಣಾಂಶದ ಅಂದ್ರೆ ನಮಗೆ 28-32 degrees ಇದ್ರೂ ಸಹ ನಾವು ಈ ಒಂದು ಮೀನುಗಳನ್ನು ಬಿತ್ತನೆಯನ್ನು ಮಾಡಬಹುದು ಮತ್ತೆ ಕಲ್ಚರ್ ಅನ್ನ ಮಾಡಬಹುದು. ಈಗ ಹಾಗೆ ಕೃತಕ ಆಹಾರದ ಬಳಕೆ, ಕೃತಕ ಆಹಾರ ಅಂದ್ರೆ ನಮಗೆ ಪ್ರೋಟೀನ್ ಪರ್ಸೆಂಟ್ 40-60% ಇರುವಂತಹ ಪ್ರೋಟೀನ್ ಕೃತಕ ಆಹಾರದ ಬಳಕೆಯನ್ನು ಮಾಡಿದ್ದೇ ಆದರಲ್ಲಿ ನಮಗೆ 6-8 ತಿಂಗಳಲ್ಲಿ ನಮಗೆ ಈ ಮುರಲ್ ಮೀನುಗಳನ್ನ ನಾವು ಹಾರ್ವೆಸ್ಟ್ ಮಾಡಬಹುದು. ಸುಮಾರು 700-900 grams ವರೆಗೂ ಈ ಒಂದು ಮುರಲ್ ಮೀನುಗಳನ್ನ ನಾವು ಕೊಯ್ಲನ್ನ ಮಾಡಬಹುದು. ಹೀಗೆ ಕೃತಕ ಆಹಾರಗಳು ಅಂದ್ರೆ ಪೆಲೆಟೆಡ್ ಫೀಡ್ಸ್ ಅಥವಾ ತೇಲುವ ಆಹಾರ ಅಂತ ಹೇಳ್ತೀವಿ. ಇದರಲ್ಲಿ ಸುಮಾರು 40-60% ಪ್ರೋಟೀನ್ ಇರುತ್ತೆ. ಇನಿಷಿಯಲ್ಲಿ ಒಂದು ಸ್ವಲ್ಪ 60% ಪ್ರೋಟೀನ್ಗಳನ್ನು ಹೊಂದಿರುವಂತಹ ಕೃತಕ ಆಹಾರಗಳನ್ನು ನಮ್ಮ ರೈತರು ಬಳಕೆ ಮಾಡೋದ ಮೂಲಕ ಹೆಚ್ಚು ನರ್ಸರಿಯಲ್ಲಿ ನಾವು ಸಾಯುವ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಹೆಚ್ಚು ಕೇರ್ ಅನ್ನು ತಗೊಳ್ಬೇಕಾಗುತ್ತೆ ಈ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಯಾಕೆ ಅಂದ್ರೆ ನರ್ಸರಿಯಲ್ಲಿ ಸುಮಾರು ನಮ್ಮ ಒಂದು ಮ್ಯಾನೇಜ್ಮೆಂಟ್ ನಿರ್ವಹಣೆ ಫೇಲ್ಯೂರ್ ಆಯಿತು ಅಂದ್ರೆ 50-70% ಅಲ್ಲೇನೆ ಸಾಯುವಂತಹ ಪ್ರಮಾಣ ಇರುತ್ತೆ. ಅದಕ್ಕೆ ನರ್ಸರಿಯಲ್ಲಿ ನಾವು ಹೆಚ್ಚು ಶುಶ್ರೂಷೆಯನ್ನು ನಾವು ನೀಡಬೇಕಾಗುತ್ತೆ. ಮಾರ್ಕೆಟ್ ಈಗಾಗಲೇ ನಾನು ಹೇಳಿದಂಗೆ ಮಾರ್ಕೆಟ್ ಅನ್ನು ನೆರೆಯ ರಾಜ್ಯವಾದಂತಹ ತೆಲಂಗಾಣದಲ್ಲಿ ಮತ್ತೆ ಹೈದರಾಬಾದ್ನಲ್ಲಿ ಒಳ್ಳೆ ಸೂಕ್ತವಾದ ಮಾರುಕಟ್ಟೆ ಇದೆ. ಅದರಲ್ಲಿ ಒಂದೊಂದು ಸೀಸನ್ಗಳಿರುತ್ತೆ, ದಿನ ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ ರೇಟ್ಗಳು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಭಾನುವಾರ ಮತ್ತು ಗುರುವಾರ ಈ ಒಂದು ಮೀನಿಗೆ ಸುಮಾರು 600-800 rupees ಪರ್ ಕಿಲೋ ಅಂದ್ರೆ 1 kg ಈ ಒಂದು ಮೀನುಗಳು ಮಾರಾಟ ಆಗಿರೋದು ನೋಡಿದೀವಿ. ಇಲ್ಲಿಂದ ಸ್ಥಳೀಯವಾಗಿ ಬೆಳೆದಂತಹ ರೈತರು ಸಹ ಅವರೇ ತಗೊಂಡೋಗ್ತಾರೆ, ಇಲ್ಲ ಅಂದ್ರೆ ಫೋನ್ ಮಾಡಿದ್ರೆ ಅವರೇ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಮಾಡುವಂತಹ ಮೀನುಗಾರರೇ ಬಂದು ಇಲ್ಲಿಂದ ಕೊಂಡೋಗಿರೋದು ನಾವು ನೋಡಿದ್ವಿ. ಈ ಒಂದು ಮುರಲ್ ಮೀನುಗಳು ಸ್ಥಳೀಯವಾಗಿ ನಾವು ಎಲ್ಲಾ ವಾತಾವರಣಕ್ಕೂ ಹೊಂದಿಕೊಂಡು ಬೆಳೆಯೋದ್ರಿಂದ ಇದು ಹೆಚ್ಚು ಲಾಭದಾಯಕ. ರೈತರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನಮ್ಮ ಕೇಂದ್ರವನ್ನ, ಅದರಲ್ಲೂ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರವನ್ನ ಸಂಪರ್ಕ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ಮುರಲ್ ಬಗ್ಗೆ ನಾವು ನೀಡ್ತೇವೆ. ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ನಮ್ಮ ರೈತರು ಮ್ಯೂರಲ್ ಮೀನು ಕೃಷಿಯನ್ನು ಮಾಡಿದ್ರೆ ಅವರಿಗೆ ಲಾಭ ಆಗ್ತದೆ ಅನ್ನುವಂತಹ ಒಂದು ವಿಚಾರವನ್ನ ತಾವು ಹೇಳಿದ್ರಿ. ಇದು ಬಹಳ ಸ್ಫೂರ್ತಿದಾಯಕವಾಗಿರುವಂತಹ ಒಂದು ವಿಚಾರ. ಬೇರೆ ತಳಿಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಮ್ಯೂರಲ್ ಕೃಷಿ ಯಾವ ರೀತಿ ಇವರಿಗೆ ಲಾಭ ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಖಂಡಿತವಾಗೂ. ಯಾಕೆ ಅಂದ್ರೆ ನಾವು ಸಾಮಾನ್ಯವಾಗಿ ಮೀನುಗಾರಿಕೆ ಅಂದ ತಕ್ಷಣ ಕಟ್ಲ, ರೋಹು, ಬ್ರಿಗಾಲು, ಕಾಮನ್ ಕಾರ್ಪು ಇವು ಸ್ಥಳೀಯ ಮತ್ತು ವಿದೇಶಿ ಮೀನುಗಳ ಗೆಂಡೆ ಮೀನುಗಳನ್ನೇ ನಾವು ಪ್ರಸ್ತಾಪ ಮಾಡ್ತೇವೆ. ಇದನ್ನೇ ಬೆಳೆಯಿರಿ ಅಂತಲೂ ಸುಮಾರು ಎಲ್ಲಾ ಕಡೆನೂ ನಾವು ಹೇಳ್ತೇವೆ. ಆದರೆ ಈ ಒಂದು ಮೀನುಗಳಿಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ರೈತರಲ್ಲಿ ಅವರು ತೆಗೆದುಕೊಳ್ಳೋದು, ಮಾರಾಟಗಾರರು ತಗೊಳ್ಳುವಂತ ರೇಟ್ ಏನು ಅಂದ್ರೆ ಸುಮಾರು 60-70 ರೂಪಾಯಿ ಅಥವಾ 100 ರೂಪಾಯಿ ಮ್ಯಾಕ್ಸಿಮಮ್ ಅಂದ್ರೆ 90-100 ರೂಪಾಯಿ ಅದು 1 ಕೆಜಿ ಬಂದಿದ್ರೆ. ಆದ್ರೆ ಈ ಮುರಲ್ ಮೀನುಗಳಿಗೆ ಇನಿಷಿಯಲ್ಲಿ ಮಿನಿಮಮ್ ಲೋಕಲ್ ಸ್ಥಳೀಯವಾದಂತ ಮಾರುಕಟ್ಟೆಲೆ ಸುಮಾರು 250-300 ರೂಪಾಯಿ ಇದೆ. ಇನ್ನು ಹೈದರಾಬಾದ್ಗಳಿಗೆ ಹೋದಿತ್ತು ಅಂದ್ರೆ ನಿಮ್ಗೆ 600-800 ವರೆಗೂ ಹೋಗಿರೋಂಥದ್ದು ನಾವು ನೋಡಿದೀವಿ. ಆದ್ರಿಂದ ಅದಕ್ಕೂ ಕಟ್ಲಾ, ರೋಹು, ಬ್ರಿಗಾಲ್ ಬೆಳೆಯೋದಕ್ಕೂ ನಿಮ್ಗೆ 8-10 ತಿಂಗಳು ಬೇಕು. ಮುರಲ್ ಬೆಳೆಯೋದಕ್ಕೂ 8-10 ತಿಂಗಳು ಬೇಕು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರೈಸ್ ಜಾಸ್ತಿ ಇರೋದು, ಬೆಲೆ ಯಾವ್ದಕ್ಕಿದೆ ಅದನ್ನ ನಾವು ಕಲ್ಚರ್ ಮಾಡಿದ್ರೆ ಬೆಸ್ಟ್ ಅನ್ನೋದು ನನ್ನ ಒಂದು ಸಲಹೆ. ಈಗ ಮೀನು ಮರಿಗಳು ಬೇಕು ಅಂತಂದ್ರೆ ಮ್ಯೂರಲ್ ಮೀನು ಕೃಷಿ ಮಾಡುವಂತವರಿಗೆ ಎಲ್ಲಿಂದ ತಗೊಂಡು ಬರಬಹುದು ಅಂತೀರ? ಅವರು ಎಲ್ಲಿ ಲಭ್ಯ ಅದಾವ ಮೀನು ಮರಿಗಳು? ಇದು ಆಂಧ್ರಪ್ರದೇಶದ ಒಂದು ಕೈಕ್ಲೂರ್ ಅಂತ ಇದೆ, ಭೀಮಾವರಂ, ವೈಜಾಕು ಈ ಪ್ರದೇಶಗಳಲ್ಲಿ ಹೆಚ್ಚು ಮೀನುಮರಿಗಳು ಸಿಗುತ್ತೆ. ನಮ್ಮ ಸ್ಥಳೀಯವಾಗಿ ಕರ್ನಾಟಕದಲ್ಲಿ ಇದುವರೆಗೂ ಯಾವುದೇ ತರಹದ ಹ್ಯಾಚರಿಗಳು ಇದು ಆಗಿಲ್ಲ. ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಸುಮಾರು ಜನ ಕೈಗೊಳ್ಳುತ್ತಾರೆ ಅನ್ನೋ ಒಂದು ವರದಿ ಇದೆ. ಸೊ ಮುಂದಿನ ದಿನಗಳಲ್ಲಿ ಸಿಗಬಹುದು. ಆದರೆ ನಮ್ಮ ನೆರೆಯ ಒಂದು ಜಿಲ್ಲೆ ಆದಂತಹ ಯಾದಗಿರಿಯಲ್ಲಿ ಅಲ್ಲೇ ಸಹ ಅವರು ಮೀನುಮರಿಗಳನ್ನ, ಮುರಲ್ ಮೀನುಮರಿಗಳನ್ನ ತೆಗೆದುಕೊಂಡು ಬಂದು ಅದನ್ನ ಪಾಲನೆ ಮಾಡಿ ನರ್ಸರಿಯಲ್ಲಿ ಹೆಚ್ಚು ದಿನ ಇಟ್ಟುಕೊಂಡು ತದನಂತರ ಅದನ್ನ ಸಾಕಾಣಿಕೆ ಕೇಂದ್ರಗಳಿಗೆ ದಾಸ್ತಾನು ಮಾಡಿ ಅಲ್ಲಿಗೆ ಕೊಡ್ತಾ ಇದ್ದಾರೆ. ಅಲ್ಲೂ ಸಹ ನೀವು ಪರ್ಚೇಸ್ ಮಾಡಬಹುದು. ಒಂದು ಮೀನು ಮರಿಗಳಿಗೆ ಈಗ ಪ್ರೆಸೆಂಟ್ ರೇಟ್ ಏನಿದೆ ಅಂದ್ರೆ 12-15 ರೂಪಾಯಿ ಇದೆ. ಮ್ಯಾಕ್ಸಿಮಮ್ ಆಫ್ ಸೀಸನ್ಲಿ ಆಯ್ತು ಅಂದ್ರೆ 15-20 ರೂಪಾಯಿ ವರ್ಗೂ ಒಂದು ಮೀನು ಮರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಒಂದು ರಾಜ್ಯದಲ್ಲಿಯೇ ನಾವು ಒಂದು ಮೀನುಮರಿ ಘಟಕವನ್ನ, ಉತ್ಪಾದನಾ ಘಟಕವನ್ನ ಪ್ರಾರಂಭಿಸಿದೆ ಆದಲ್ಲಿ ಈ ಒಂದು ರೇಟ್ ಏನಿದೆ ಅದನ್ನ ಕಡಿಮೆ ಮಾಡಬಹುದು. ಮುಂದಿನ ದಿನಗಳಲ್ಲಿ ಇದೊಂದು ಪ್ರಯತ್ನ ನಮ್ಮ ಕೇಂದ್ರದ ವತಿಯಿಂದನೂ ನಮ್ಮ ವಿಶ್ವವಿದ್ಯಾನಿಲಯದ ಜೊತೆಯಲ್ಲಿ ನಾವು ಮಾತಾಡಿ ಒಂದು ಯೋಜನೆಯನ್ನು ಪ್ರಾರಂಭಿಸೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಒಂದು ಪ್ರಯತ್ನ ಮಾಡ್ತೇವೆ. ಈಗ ರೈತರು ತಮಗೆ ಸಂಪರ್ಕ ಮಾಡಿ ಇಲ್ಲ ನಮಗೊಂದು ಸ್ವಲ್ಪ ಬೀಜ ತರಿಸಿಕೊಳ್ಳ್ರಿ, ಮರಿಗಳನ್ನು ತರಿಸಿಕೊಳ್ಳ್ರಿ ಅಂತಂದ್ರೆ ತಾವು ಅವರಿಗೆ ವ್ಯವಸ್ಥೆ ಮಾಡ್ತೀರಿ? ಖಂಡಿತವಾಗಿ. ಯಾಕೆಂದ್ರೆ ನಮ್ಮಲ್ಲಿ ಕಟ್ಲಾ, ರೋಹು, ಬ್ರಿಗಾಲ್ ಅನ್ನೋದು ಭಾರತೀಯ ಗೆಂಡೆ ಮೀನುಗಳು, ವಿದೇಶಿ ಗೆಂಡೆ ಮೀನುಗಳನ್ನು ಈಗಾಗಲೇ ನಾವು ರೈತರಿಗೆ ವೈಜ್ಞಾನಿಕವಾಗಿ ಬೆಳೆದು ಅವರಿಗೆ ಯಾವ ರೀತಿ ಬೆಳವಣಿಗೆ ಮಾಡಬಹುದು ಅಂತ ಪ್ರಾತ್ಯಕ್ಷತೆಯ ಮೂಲಕ ಮತ್ತೆ ತರಬೇತಿಯ ಮೂಲಕ ಮತ್ತೆ ಫೀಲ್ಡ್ ವಿಸಿಟ್ಗಳನ್ನ ಕ್ಷೇತ್ರ ವೀಕ್ಷಣೆ ಮಾಡುವ ಮೂಲಕ ಅವರಿಗೆ ಒಂದು ಮನವರಿಕೆಯನ್ನ ಮತ್ತು ಜಾಗೃತಿ ಅಭಿಯಾನವನ್ನ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸೊ ಇದರ ಜೊತೆಗೆ ನಾವು ರೈತರು ಯಾವಾಗ ಹೆಚ್ಚು ಆರ್ಥಿಕವಾಗಿ ಸದೃಢರಾಗ್ತಾರೋ ಅಂತವ್ರಿಗೆ ನಾವು ಈ ಒಂದು ಮುರಲ್ ಮೀನುಗಳಾಗಬಹುದು, ಪಂಗೇಸಿಯಸ್ಸು, ತಿಲಾಪಿಯ, ರೂಪ್ಚಂದು, ಮುರೆಲ್ಲು ಈ ತರ ಒಂದು ಹೈ ವ್ಯಾಲ್ಯೂ, ಹೈ ರೇಟೆಡ್ ವ್ಯಾಲ್ಯೂ ಇರುವಂತಹ ಮೀನುಗಳನ್ನ ನಾವು ಮುಂದಿನ ದಿನಗಳಲ್ಲೂ ಸಹ ಒಂದು ಕೊಡುವಂತ ಪ್ರಯತ್ನ ಮಾಡ್ತೇವೆ. ಈಗ ಒಂದು ಕೃಷಿ ಹೊಂಡ, ಒಂದು 10x10 ಇರುವಂತಹದ್ದು, ಒಂದು 10 ಫೂಟ್ ಉದ್ದ, 10 ಫೂಟ್ ಆಳ, 10 ಫೂಟ್ ಅಗಲ ಇರುವಂತಹ ಒಂದು ಕೃಷಿ ಹೊಂಡದೊಳಗೆ ಈ ಮೀನು ಕೃಷಿ ಮಾಡಬೇಕಂದ್ರೆ ಸಾಮಾನ್ಯವಾಗಿ ಎಷ್ಟು ಖರ್ಚು ಬರ್ತದೆ ಅಂತೀರಿ? 10x10 ಅಲ್ಲಿ ಅಂದ್ರೆ ಒಂದು ದಿನ ಬೆಳಕಿಗೆ ಅಥವಾ ಮನೆ ಬೆಳಕಿಗೆ ಮಾಡ್ಕೊಳ್ಬಹುದು ಅಷ್ಟೇನೆ. ಅದರಲ್ಲಿ ಸುಮಾರು ಒಂದು 50-100 ಮೀನುಮರಿಗಳನ್ನ ಬಿಡಬಹುದು, ಅದೇ ಹೆಚ್ಚಾಗತ್ತೆ. ಆದ್ರೆ ಊಟ ಮತ್ತು ಇದನ್ನೆಲ್ಲ ನಿರ್ವಹಣೆ ಮಾಡ್ತು ಅಂದ್ರೆ 100 ಮರಿಗೆ ಒಂದು 15 ರೂಪಾಯಿ ಅಂದ್ರೆ 1500 ರೂಪಾಯಿ ಆಗ್ಬಹುದು. ಸೊ ಒಂದು ಆರ್ಟಿಫಿಷಿಯಲ್ ಫೀಡ್ಸ್ ಅಂತ ಬರುತ್ತೆ, ಅದು ಒಂದು 100 ಮರಿಗೆ ಅಂದ್ರೆ ಒಂದು ಬ್ಯಾಗ್ ಆದ್ರೆ, ಒಂದು 20 ಕೆಜಿ ಆದ್ರೆ ಸುಮಾರು 2-3 ತಿಂಗಳು ಬರಬಹುದು. ಖರ್ಚು ವೆಚ್ಚ ಓವರ್ ಆಲ್ ಒಂದು 10x10 ಅಲ್ಲಿ ಮಾಡಬೇಕು ಅಂದ್ರೆ 100 ಮರಿಗೆ ಒಂದು 5-10,000 ರೂಪಾಯಿ ಎಂಡ್ ವರೆಗೂ ಬರುತ್ತೆ. ಅಂದ್ರೆ ರೈತರಿಗೆ ಒಂದು ಒಂದು ಆದಾಯ, ಒಂದು ಅಡಿಷನಲ್ ಆದಾಯ ಬರ್ತದೆ ಅವರಿಗೆ. ಯಾರಿಗಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಾವು ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9141-88-5905. ಆತ್ಮೀಯರೇ, ಡಾಕ್ಟರ್ ವಿಜಯಕುಮಾರ್ ಅವರು ಹೇಳಿದಂತಹ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9141885905 ಈ ನಂಬರ್ ನ ಸಂಪರ್ಕ ಮಾಡಿ ತಾವು ಮ್ಯೂರಲ್ ಮೀನ್ ಆಗಿರಬಹುದು ಅಥವಾ ಮೀನು ಕೃಷಿಯ ಸಮಗ್ರ ಮಾಹಿತಿಯನ್ನ ಅವರಿಂದ ಪಡ್ಕೊಳ್ಬಹುದು. ಕಚೇರಿಯ ಸಮಯದೊಳಗೆ ತಾವು ಅವರಿಗೆ ಕರೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ವಿಜಯಕುಮಾರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಈಗೇನು ಇತ್ತೀಚೆಗೆ ಜನಪ್ರಿಯ ಆಗ್ತಾ ಇರುವಂತಹ ಮ್ಯೂರಲ್ ಮೀನು ಕೃಷಿಯ ಬಗ್ಗೆ, ಅದರ ಲಾಭದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತರಿಗೆ ತಿಳಿಸಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೇಳುಗರೆ, ಇದುವರೆಗೆ ಕಿಸಾನ್ ವಾಣಿಯಲ್ಲಿ ಮ್ಯೂರಲ್ ಮೀನು ಕೃಷಿಯ ಬಗ್ಗೆ ವಿಜಯಪುರದ ಭೂತನಾಳ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾ ಎಸ್ ವಿಜಯಕುಮಾರ್ ಅವರೊಂದಿಗೆ ಮಾತುಕತೆಯನ್ನು ತಾವು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಡಾ ಸೋಮಶೇಖರ ಸರುಳಿ ಅವರು. ಇನ್ನು ಮುಂದೆ ಕೇಳಿ ಜನಪದ ಗೀತೆಯನ್ನ. ಮೊದಲಿಗೆ ಮಲ್ಲಿಕಾರ್ಜುನ ಅವರ ಧ್ವನಿಯಲ್ಲಿ ಈ ಗೀತೆಯನ್ನು ಕೇಳಿ. बिजली गिरने से गंभीर चोट या मौत भी हो सकती है. अगर आप बिजली गिरने से आहत किसी व्यक्ति को देखें तो तुरंत एम्बुलेंस बुलाएं. बिजली पीड़ित को छूना सुरक्षित है. मानव शरीर बिजली संग्रह नहीं करता. डॉक्टर या एम्बुलेंस के पहुंचने तक प्राथमिक उपचार देने से पीड़ित की जान बच सकती है. यदि आप पर भी बिजली गिरने का खतरा है तो उसके टलने तक इंतजार करें या संभव हो तो पीड़ित को सुरक्षित स्थान पर ले जाएं. अगर पीड़ित बेसुध हो तो दिल का दौरा हुआ हो सकता है. श्वास और नाड़ी की जांच करें और तुरंत CPR दें और देते रहें जब तक मदद न पहुंचे. अगर पीड़ित जागृत पर स्तंभित है तो उन्हें धड़ और पैर से सर नीचे रहें, ऐसे लेटाएं. CPR और प्राथमिक चिकित्सा सीखना आपातकालीन स्थिति के दौरान उपयोगी हो सकता है. तैयारी में ही समझदारी. NDMA एवं IIPHG द्वारा जनहित में जारी. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೆ ಕೊಳ್ಳೆ ಹೊಡೆದ್ಮೇಲೆ ತಿಳಿತು ಶಿವಣರೆ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ, ದೇಶದ ನಂಬರ್ ಒನ್ ಸಿಮೆಂಟ್. ಅತ್ತಿ ಸೊಸಿ ಜಗಳ ಮಾಡಕ್ ಮುಂದಾಗ್ಯಾರೋ, ಕಲಿಯುಗದಾಗ ಗಂಡಸುರ ಮಾನ ತಗದ ಬಿಟ್ಟಾರೋ. ಅತ್ತಿ ಸೊಸಿ ಜಗಳ ಮಾಡಕ್ ಮುಂದಾಗ್ಯಾರೋ, ಕಲಿಯುಗದಾಗ ಗಂಡಸುರ ಮಾನ ತಗದ ಬಿಟ್ಟಾರೋ. ನಾನಾ ಹೆಚ್ಚು ನನ್ನ ಕಾರ್ವರ ಅತ್ತಿ ಅಂತಾಳೋ, ನಾನಾ ಹೆಚ್ಚು ನನ್ನ ಕಾರ್ವರ ಅತ್ತಿ ಅಂತಾಳೋ, ನಾನಾ ಹೆಚ್ಚು ಬೀಸಿ ರಕ್ತ ಸೊಸಿ ಅಂತಾಳೋ. ಅತ್ತಿ ಸೊಸಿ ತಂದಿ ಮಗ್ಗ ಮೀರಿ ಕುಂತಾರೋ, ಅತ್ತಿ ಸೊಸಿ ತಂದಿ ಮಗ್ಗ ಮೀರಿ ಕುಂತಾರೋ, ಜಗಳ ಬಿಡಿಸು ಹಂಚಿಗೆ ದೇನ ಮಾಡೇ ಮಾಡ್ತಾರೋ, ಜಗಳ ಬಿಡಿಸು ಹಂಚಿಗೆ ದೇನ ಮಾಡೇ ಮಾಡ್ತಾರೋ. ಅತ್ತಿ ಸೊಸಿ, ಅತ್ತಿ ಸೊಸಿ ಜಗಳ ಮಾಡಕ್ ಮುಂದಾಗ್ಯಾರೋ, ಕಲಿಯುಗದಾಗ ಗಂಡಸರ ಮಾನ ತಗದ ಬಿಟ್ಟಾರೋ. ಹೊಸಮಲಗಿತ್ತಿ ಸೊಸೆ ವಸ್ತಗಿ ನಡಿಲಕ ಬಂದಾಳೋ, ಹೊಸಮಲಗಿತ್ತಿ ಸೊಸೆ ವಸ್ತಗಿ ನಡಿಲಕ ಬಂದಾಳೋ, ಕಸಬರಿ ಕಡ್ಡಿ ಹಿಡಿಬೇಡಂತ ಅತ್ತಿ ಅಂತಾಳೋ. ಮೂರನೇ ದಿವಸಕ ಮುಂಡ ಮುಚ್ಚಿ ದಂಡಿ ಹರದಾಳೋ, ಮೂರನೇ ದಿವಸಕ ಮುಂಡ ಮುಚ್ಚಿ ದಂಡಿ ಹರದಾಳೋ. ಅತ್ತು ಅತ್ತು ಸೊಸೆ ಈಗ ಗಟ್ಟಿಮುಟ್ಟಿ ಆಗ್ಯಾಳೋ, ಅತ್ತು ಅತ್ತು ಸೊಸೆ ಈಗ ಗಟ್ಟಿಮುಟ್ಟಿ ಆಗ್ಯಾಳೋ. ಅತ್ತಿ ಸೊಸೆ ನನ್ನ ಮಗನ ನಾ ಹಡದೀನಿ ಅತ್ತಿ ಅಂತಾಳೋ, ನನ್ನ ಮಗನ ನಾ ಹಡದೀನಿ ಅತ್ತಿ ಅಂತಾಳೋ, ನಾವು ತಂದು ಹೆಣ್ಣು ನೀನು ಅಂದೆ ಅಂತಾಳೋ, ಓಡಿ ಬಂದಿಲ್ಲ ಮದುವೆಯಾಗಿನಿ ಸೊಸಿ ಅಂತಾಳೋ, ಓಡಿ ಬಂದಿಲ್ಲ ಮದುವೆಯಾಗಿನಿ ಸೊಸಿ ಅಂತಾಳೋ, ಅತ್ತಿ ಕಸವರಿಗಿಡದ್ರ ಸೊಸಿ ಒಣಕಿ ಹಿಡದಾಳೋ, ಅತ್ತಿ ಕಸವರಿಗಿಡದ್ರ ಸೊಸಿ ಒಣಕಿ ಹಿಡದಾಳೋ, ಅತ್ತಿ ಸೊಸಿ ಜಗಳ ಮಾಡಕ್ ಮುಂದಾಗ್ಯಾರೋ, ಕಲಿಯುಗದಾಗ ಗಣಸರ ಮಾನ ತಗಾದ ಬಿಟ್ಟಾರೋ. ಕಸ ಮುಸರಿ ಬಾಂಡೆ ತಿಕ್ಕು ಅತ್ತಿ ಅಂತಾಳೋ, ನೀನೇ ತಿಕ್ಕು ಅಂತ ತಿರುಗಿ ಸೊಸಿ ಅಂತಾಳೋ, ಕಸ ಮುಸರಿ ಬಾಂಡೆ ತಿಕ್ಕು ಅತ್ತಿ ಅಂತಾಳೋ, ನೀನೇ ತಿಕ್ಕು ಅಂತ ತಿರುಗಿ ಸೊಸಿ ಅಂತಾಳೋ, ಅತ್ತಿ ಸೊಸಿ ಜಗಳ ಕೇಳಿ ಮಾವ ಬಂದಾನೋ, ಅತ್ತಿ ಸೊಸಿ ಜಗಳ ಕೇಳಿ ಮಾವ ಬಂದಾನೋ, ಬಿಡಸಾಕೋಗಿ ಕಸವರಿ ಏಟ ತಾನೇ ತಿಂದಾನೋ, ಬಿಡಸಾಕೋಗಿ ಕಸವರಿ ಏಟ ತಾನೇ ತಿಂದಾನೋ, ಅಂಜಕೊಂತ ಮಗ ಹೆಂಡತಿಗೆ ಬೈದಂಗ ಮಾಡ್ತಾನೋ, ಅಂಜಕೊಂತ ಮಗ ಹೆಂಡತಿಗೆ ಬೈದಂಗ ಮಾಡ್ತಾನೋ, ನಡಬರ ಕೊಣಕಿ ಏಟ ತಿಂದು ಪಜೀತಿ ಆಗ್ಯಾನೋ, ನಡಬರ ಕೊಣಕಿ ಏಟ ತಿಂದು ಪಜೀತಿ ಆಗ್ಯಾನೋ, ಅತ್ತಿ ಸೊಸಿ ಜಗಳ ಮಾಡಕ್ ಮುಂದಾಗ್ಯಾರೋ, ಕಲಿಯುಗದಾಗ ಗಡಸುರ ಮಾನ ತಗಾದ ಬಿಟ್ಟಾರೋ. ಕೂಳು ಚಿಕ್ರ ಸಾಕಾಗೈತಿ ಮಾವಂತಾನೋ, ಕೂಳು ಚಿಕ್ರ ಸಾಕಾಗೈತಿ ಮಾವಂತಾನೋ, ಮಗ ಹೆಂಡತಿ ಗಂಜ ಬಡದಳಿ ಚಾಪ್ಯಾಗ ಮನಿಗ್ಯಾನೋ, ಏನ ಚಂದ ಜಗಳ ಮಂದಿ ನಿತ್ಕೊಂಡ ನೋಡ್ತಾರೋ, ಏನ ಚಂದ ಜಗಳ ಮಂದಿ ನಿತ್ಕೊಂಡ ನೋಡ್ತಾರೋ, ನಮ್ಮ ನಿಮ್ಮ ಬಾಳೆ ಹಿಂಗ ಕೆಂದುಳಿ ಹಾಡ್ಯಾನೋ, ನಮ್ಮ ನಿಮ್ಮ ಬಾಳೆ ಹಿಂಗ ಕೆಂದುಳಿ ಹಾಡ್ಯಾರೋ, ಅತ್ತಿ ಸೊಸಿ ಜಗಳ ಮಾಡಕ್ ಮುಂದಾಗ್ಯಾರೋ, ಕಲಿಯುಗದಾಗ ಗಣಸುರ ಮಾನ ತಗಾದ ಬಿಟ್ಟಾರೋ, ಕಲಿಯುಗದಾಗ ಗಣಸುರ ಮಾನ ತಗಾದ ಬಿಟ್ಟಾರೋ, ಕಲಿಯುಗದಾಗ ಗಣಸುರ ಮಾನ ತಗಾದ ಬಿಟ್ಟಾರೋ. ಇನ್ನು ಮುಂದೆ ಕೇಳಿ ಬಿಆರ್ ಪೊಲೀಸ್ ಪಾಟೀಲ್ ಹಾಗೂ ತಂಡದವರಿಂದ ಈ ತತ್ತ ಪದವನ್ನ. ಇನ್ನೇಸು ದಿನ ಇರುತ್ತಿ ನೀ ಎಷ್ಟಾರ ಮೆರಿತಿ, ಇನ್ನೇಸು ದಿನ ಇರುತ್ತಿ ನೀ ಎಷ್ಟಾರ ಮೆರಿತಿ, ಇನ್ನೇಸು ದಿನ ಇರುತ್ತಿ ಪ್ರೀತಿ ಎಂಬೋ ಅರತಿ, ಪ್ರೀತಿ ಎಂಬೋ ಅರತಿ ಕಾಲಾಡಿಸಿ ಕಲ್ಕ ಮಾಡತಿ ನೀ ಎಷ್ಟಾರ ಮೆರಿತಿ, ಯೇಸು ದಿನ ಇರಿತಿ ನೀ ಎಷ್ಟಾರ ಮೆರಿತಿ, ಯೇಸು ದಿನ ಇರಿತಿ ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ, ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ, ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ, ಬರುವಾಗ ತಂದದ್ದೇನೈತಿ ನೀ ಹೋಗಾಗ ಒಯ್ಯುವುದೇನೈತಿ, ಆಡುತ್ತಾಡುತ್ತ ಮರಕೋತಿ, ಆಡುತ್ತಾಡುತ್ತ ಮರಕೋತಿ ಮಾಣಿಕ್ಯ ನೀನು ಕಳಕೊಂತಿ ನೀ ಎಷ್ಟಾರ ಮೆರಿತಿ, ಕಣ್ಣಿಡತಿ ಇದ್ದದ್ದು ಬಳಕೊಂಡು ಬಾರಂತಿ ಕಂಡದ್ದರ ಮೇಲೆ ಕಣ್ಣಿಡತಿ ಇದ್ದದ್ದು ಬಳಕೊಂಡು ಬಾರಂತಿ ಬಿಡಬ್ಯಾಡ ತಗೋ ಒಂದು ಕೈಯಂತಿ ಬಿಡಬ್ಯಾಡ ತಗೋ ಒಂದು ಕೈಯಂತಿ ಎಲ್ಲ ವೈದು ಎಲ್ಲಿಡತಿ ದೇವರು ದೈವ ಇಲ್ಲಂತಿ ನಾನೇ ದೇವರು ಅನ್ಕೊಂತಿ ದೇವರು ದೈವ ಇಲ್ಲಂತೆ ನಾನೇ ದೇವರು ಅನ್ಕೊಂತಿ ಸುಳ್ಳಿಗೆ ಪೂರ ಮನಸೋತಿ ಸುಳ್ಳಿಗೆ ಪೂರ ಮನಸೋತಿ ಹರಿಹರ ಬ್ರಹ್ಮರ ಕಳಕೊಂತಿ ನೀ ಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬೋ ನಂಬಲು ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬು ನಂಬೆಲೆ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬು ನಂಬಲು ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು ಕರೆದರ ಯಾಕ ವಲ್ಲಂತೆ ನೀ ಅಂದರ ಸ್ವರ್ಗ ಅಂದರ ನರಕ ಅಂದರ ಸ್ವರ್ಗ ಅಂದರ ನರಕ ಸ್ವರ್ಗ ನರಕದ ನಡುವೆ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ ಅಂದರ ಸ್ವರ್ಗ ಅಂದರ ನರಕ ನಾನು ನೀನಂದರ ಜೀವ ಜೀವರ ಜಾಲ ನಾನು ನೀನಂದರ ಜೀವ ಜೀವರ ಜಾಲ ನನ ನಿನಗ ಮೂಲ ಸೆಲಿಯಾವುದೋ ನನ ನಿನಗ ಮೂಲ ಸೆಲಿಯಾವುದೋ ನಾನೀ ತಿಕ್ಕಾಟಕ್ಕ ನೀನಾಗುತ್ತಾಟಕ್ಕ ಸನ್ನಿಹಿತವೋ ಮರುಳೆ ದುರ್ನಿಹಿತವೋ ದೊರೆಯಾಗಲಿಲ್ಲ, ದೊರೆಯಾಗಬೇಕೆಂದು ದೊರೆಯಾಗಲಿಲ್ಲ, ದರೆಯಾಳಬೇಕೆಂದು ದರೆಯಾಳಲಿಲ್ಲ, ಚಾಟ ಬೇ